ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:35. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಾರ್ಯಕ್ರಮ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾನು ಮತ್ತು ಕೃಷಿ ಈ ಕುರಿತು ಸಾಗರ ತಾಲೂಕು ಕರ್ಕಿಯ ರಾಮಚಂದ್ರ ವಿ ಭಟ್ ಅವರೊಡನೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಕರ್ಕಿ ಕೊಪ್ಪ ಸಾಗರ ತಾಲೂಕಲ್ಲಿ ಬರುತ್ತಿದ್ದು ರಾಮಚಂದ್ರ ಭಟ್ರು ಇದ್ದಾರೆ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ಅದು ಒಂಥರ ಸಮೃದ್ಧಿಯಾದ ಸ್ಥಳವೇ ಹಾಗಿದ್ದು ಇಲ್ಲಿಗೆ ಯಾಕೆ ಬಂದರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತು. ನೇರವಾಗಿ ಅವ್ರನ್ನೇ ಕೇಳ್ಬೇಡಂತೆ, ಏನ್ ಹೇಳ್ತಾರೆ ರಾಮಚಂದ್ರ ಭಟ್ರು ಅಂತ. ಮೂಲತಃ ನಂದು ಅಗ್ರಿಕಲ್ಚರ್ ಕುಟುಂಬದಿಂದ ಬಂದವನು. MSc ಅಗ್ರಿಕಲ್ಚರ್ ಮುಗಿಸಿದ ನಂತರ ಬ್ಯಾಂಕ್ ಅಲ್ಲಿ ಸೇರಿದೆ, ದೇನಾ ಬ್ಯಾಂಕ್ ಅಲ್ಲಿದ್ದೆ. ಕೊನೆಗೆ ಶಿವಮೊಗ್ಗದಲ್ಲಿ ಮ್ಯಾನೇಜರ್ ಆಗಿದ್ದೆ. ಆದರೂ ನನಗೆ ಮೂಲತಃ ನಾ ಕೃಷಿ ಓದಿದ್ರು, ನಾನು ಬ್ಯಾಂಕಲ್ಲಿ ಇದ್ದಾಗ ಕೃಷಿಕರ ಜೀವನವನ್ನೆಲ್ಲ ನೋಡಿ ನಾವು ಓದಿದ್ದಕ್ಕೂ ನಿಜವಾಗಿ ಇರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದೇನು ನೋಡೋಣ, ಮತ್ತೊಮ್ಮೆ ಅದಕ್ಕೆ ಇಳಿಯೋಣ ಅಂತ ನೋಡ್ತಾ ಇದ್ದೆ. ಮತ್ತೆ ನಾನು 4 ವರ್ಷ ರಿಸರ್ಚ್ ಮಾಡಿದ್ದೆ, ಹಾಗಾಗಿ ನನ್ನ ನಿವೃತ್ತ ಜೀವನದಲ್ಲಿ ರಿಸರ್ಚ್ ಮಾಡಬೇಕು ಕೃಷಿಯಲ್ಲಿ ಅಂತ ನೋಡ್ತಾ ಇದ್ದೆ. ಅದಕ್ಕೆ ಒಂದು 10 ಎಕರೆ ಆದರೂ ಕುಚ್ಕಿ ಜಮೀನು ಬೇಕು ಅಂತ ಹುಡುಕ್ತಾ ಇದ್ದೆ. ಉತ್ತರ ಕನ್ನಡದಲ್ಲಿ ಆ ಥರ ಸಿಗೋದು ಬಹಳ ಅಪರೂಪ. ಎಲ್ಲ 3-4 ಎಕರೆ ಸ್ವಲ್ಪ ಕೃಷಿ ಕುಚ್ಕಿ ಜಮೀನು ಇರುತ್ತೆ. ಈ ಸಾಗರ ತಾಲೂಕಿನಲ್ಲಿ ತುಂಬ 20-25 ಎಕರೆ ಇರೋದು ಬಹಳ ಜನರದ್ದು ಇದ್ದನ್ನು ನೋಡಿದೆ ನಾನಿಲ್ಲಿ. ನನ್ನ ಇನ್ಸಿಡೆಂಟಲ್ಲಿ ನನ್ನ ಮಾವಿನ ಮನೆ ಸೊರಬ ತಾಲೂಕಿನಲ್ಲಾದ್ರಿಂದ ಶಿವಮೊಗ್ಗ ಜಿಲ್ಲೆ, ಅಲ್ಲಿ ತುಂಬ ಪರಿಚಯ ಬೆಳೀತು. ಆಗ ಶಿವಮೊಗ್ಗದಲ್ಲಿದ್ದಾಗ ನಾನು ಹುಡುಕ್ತಾ ಇದ್ದೆ ಜಮೀನನ್ನು. ನಮ್ಮ ಮಿತ್ರ ಯಾರೊಬ್ಬರು ಹೇಳಿದರು ಸಾಗರದಲ್ಲಿ ಹತ್ತಿರದಲ್ಲಿ ಜಮೀನಿದೆ, 18 ಎಕರೆ, 4 ಜನ ಅಣ್ಣ ತಮ್ಮಂದಿರೋದು ಅಂತ. ಅದನ್ನು ನಾನು ಕುಚ್ಕಿ ಬೇಣು ಅದನ್ನು ಖರೀದಿ ಮಾಡಿದೆ. ಅದು ಬೆಂಗಳೂರಲ್ಲಿದ್ದ ಒಂದು ಸೈಟ್ ಇತ್ತು, ಸೈಟನ್ನು ಮಾರಾಟ ಮಾಡಿ ಇಲ್ಲಿದೆ ತಗೊಂಡೆ 18 ಎಕರೆ ಕುಚ್ಕಿ ಬೇಣ. ಏನೂ ಇದ್ಲ, ಬರೀ ಕುರುಚಿಲು ಗಿಡಗಳಿದ್ವು, ಅಂಥದ್ದನ್ನು ತಗೊಂಡೆ. ಹಾಗಾಗಿ ಇಲ್ಲಿ ಸಾಗರಕ್ಕೆ ಬಂದೆ. ಕೊನೆಗೆ 2002 ಇನ್ನೂ 11-10 ವರ್ಷ ಸರ್ವಿಸ್ ಇದ್ದಾಗ ವಾಲಂಟ್ರಿ ತಗೊಂಡು ಅಲ್ಲಿ ಮನೆ ಕಟ್ಟಿದೆ. ಅದೇ ನನ್ನ ಫಾರ್ಮ್ನೊಳಗೇನೆ ಮನೆ ಕಟ್ಟಿದೆ ಅಲ್ಲಿ. ಈಗ ಅಲ್ಲೇ ವಾಸವಾಗಿದ್ದೀನಿ. ಹಾಗಾಗಿ ನಾನು ಮೂಲತಃ ಯಲ್ಲಾಪುರದಿಂದ ಬಂದು ಈಗ ಸಾಗರ ಶಿವಮೊಗ್ಗ ಜಿಲ್ಲೆಯ ನಿವಾಸಿಯಾಗಿ ಇದ್ದೀನಿ. ಭಟ್ರು ಬ್ಯಾಂಕ್ ಬಿಟ್ಟಾಗ ಒಳ್ಳೆ ಸಂಬಳ ಬರ್ತಾ ಇತ್ತು, ಐಷಾರಾಮಿ ಜೀವನ, ಬ್ಯಾಂಕ್ನವರೇ ಬಾಡಿಗೆ ಗಿಡ್ಗೆ ಎಲ್ಲ ಕೊಟ್ಕೊಂತ ಇದ್ರು. ಅದೊಂಥರ ಮನೆಯಲ್ಲಿ ಯಾಕೆ ಇವೆಲ್ಲ ಮಾಡಕ್ ಹೋಗ್ತೀರಿ, ಬೇಡ ಇದು ಅನ್ನೋ ಒಂದು ಮಾತು ಬರಲೇ ಇಲ್ವಾ ಭಟ್ರೆ? ಅದು ಸಹಜ. ನಮ್ಮ ಮನೆಯವಳಿಂದ ಬಂದಿಲ್ಲ, ಅವಳು ಕೃಷಿ ಕುಟುಂಬದಿಂದ ಬಂದವಳು. ಆದರೆ ಅಂದರೆ ನಮ್ಮ ಅತ್ತೆ ಮತ್ತು ಅತ್ತೆಯ ರಿಲೇಷನ್ಸ್ ಅವರೆಲ್ಲ ನನಗೆ ಆಗ ಇಬ್ಬರಿಗೂ, ನಮ್ಮ ಮಿಸ್ಸಸ್ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು, ಇಬ್ಬರಿಗೂ ನೀವು ಬ್ಯಾಂಕಲ್ಲಿದ್ದವರು ವಾಲಂಟ್ರಿ ತಗೊಂಡು ಈಗ ಮತ್ತೆ ಈಗ ಅಥವಾ ಪೋಸ್ಟಲ್ ಇದ್ದವರು ಕೃಷಿ ಜೀವನ ನಡೆಸೋಕ್ಕಾಗತ್ತಾ, ಅದು ಆ ಗುಡ್ಡದಲ್ಲಿ ಹೋಗಿ ಏನು ಮಾಡ್ತೀರಾ, ಏ ಇದೆಲ್ಲ ತಪ್ಪು ಮಾಡಬೇಡಿ ಸುಮ್ಮನೆ ಅಂತ. ನಮಗೆ ಯಾವಾಗಲೂ ಶಿವಮೊಗ್ಗದಲ್ಲೇ ಬಂದು 2 ವರ್ಷ ಆದರೂ ನಮ್ಗೆ ಮನೆಗೆ ಬರದೇ ಇದ್ದರು. ಒಂದಿನ ನಮ್ಮ ಕೋಬ್ರದರು ನಮ್ಮ ಭಾವನ ಜೊತೆ ಬಂದು ನನಗೆ ಬುದ್ಧಿವಾದ ಹೇಳಕ್ಕೆ ಬಂದರು, ಏ ಇದೆಲ್ಲ ಬೇಡಪ್ಪ, ಯಾಕೆ ಅದು 50,000 ಅಡ್ವಾನ್ಸ್ ಕೊಟ್ಟಿದ್ದೆ, ಅಂದರೆ ಬೆಂಗಳೂರು ಸೈಟ್ ಮಾರಾಟಕ್ಕೆ ಇಟ್ಟಿದ್ದೆ, ಅದು ಆಗಿದ್ದಿಲ್ಲ, 50,000 ಅಡ್ವಾನ್ಸ್ ಕೊಟ್ಟಿದ್ದೆ, 6 ತಿಂಗಳ ಟೈಮ್ ತೊಗೊಂಡಿದ್ದೆ. 6 ತಿಂಗಳೊಳಗೆ ಅವ್ರು ಬಂದರು ಮನೆಗೆ, ಬಂದು ಹಿಂಗೆ ಹೇಳಿದರು. ಆಗ ನಾನು ಹೇಳಿದೆ, ಇಲ್ಲ ನಾನು ಯಾವುದೇ ಒಂದು ವಿಚಾರ ಮಾಡೇ ಮಾಡ್ತೀನಿ, ಮನೆಯವ್ರದ್ದು ಒಪ್ಪಿಗೆ ಇದೆ, ನಾನು ಒಂಥರ ನಿರ್ಧಾರ ಮಾಡಿದ್ರೆ ಅದನ್ನೇ. ನಮಗೆ ಬ್ಯಾಂಕಿನ ಜೀವನ ನೋಡಿದ್ದೀನಿ ಸಾಕಷ್ಟು, ದುಡ್ಡು ಬರುತ್ತೆ ಆದರೆ ನಮಗೆ ನೆಮ್ಮದಿ ಇರಲ್ಲ, ಯಾವಾಗಲೂ ತೂಗುವ ಕತ್ತಿ ತಲೆ ಮೇಲೆ ಇದ್ದೇ ಇರುತ್ತೆ. ನಾವು DD ಸೈನ್ ಮಾಡುವಾಗ ಪ್ರತಿಯೊಂದೂ ಎಲ್ಲಿ ಯಾರೋ ಫ್ರಾಡ್ ಮಾಡಿದ್ರೆ ನಮ್ಮ ಮೇಲೆ ಬರುತ್ತೆ ಅಂತ ಹೆದರಿಕೆ ಇರುತ್ತೆ. ಹಾಗಾಗಿ ತುಂಬ ಇದು. ಮತ್ತೆ ಇನ್ನೊಂದು 10 ವರ್ಷ ಸರ್ವಿಸ್ ಇದ್ದಾಗ ಸಾಕು, ಇನ್ನು ಕನಿಷ್ಠ 3 ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ನಮ್ದು ಔಟ್ ಆಫ್ ಸ್ಟೇಟ್ ಎಲ್ಲ ಮಾಡಬೇಕು, ಅದು ಬಾಂಬೆಯಲ್ಲಿ ಮಾಡಿದ್ದೆ ಮೊದಲು, ಫಸ್ಟ್ ಬಾಂಬೆಲೇ ಜಾಯ್ನ್ ಆಗಿದ್ದೆ, ಬಾಂಬೆ ಶಿವಮೊಗ್ಗ ಬೆಳಗಾಮು ಹಿಂಗೆಲ್ಲ ಕಡೆ ಆಯಿತು. ನನ್ನ ದೃಢ ನಿರ್ಧಾರ ನನ್ನ ಮನೆಯವರ ಸಂಪೂರ್ಣ ಬೆಂಬಲದಿಂದ ಈ ವೃತ್ತಿಯನ್ನೇ ಮತ್ತೆ ವಾಪಸ್ಸು ಆರಾಮಾಗಿದೆ. MSc ಕೃಷಿ ಮಾಡಿದ್ದೀನಿ ಅಂತ ಹೇಳಿದರೆ, ಜೊತೆಗೆ ನಾನು ಓದಿದ್ದಕ್ಕೂ ಮತ್ತೆ ನಿಜವಾದ ಕೃಷಿಗೂ ಬಹಳ ವ್ಯತ್ಯಾಸಗಳಿದೆ, ಒಂದಕ್ಕೊಂದಕ್ಕೆ ವೈರುಧ್ಯ ಅಂತಾನೆ ಹೇಳ್ಬೋದು ಅಂತ ಹೇಳಿದೆ. ಇದನ್ನು ಸ್ವಲ್ಪ ವಿಶದವಾಗಿ ಹೇಳಿ. ನಾನು ಧಾರವಾಡದ ಕೃಷಿ ಕಾಲೇಜಲ್ಲಿ ಓದಿದ್ದು, ಅದರಲ್ಲಿ ಅದೆಲ್ಲ ಅಮೆರಿಕನ್ ಲ್ಯಾಂಡ್ ಗ್ರ್ಯಾಂಟ್ ಕಾಲೇಜಿನ ಪದ್ಧತಿಯಿಂದ ಬಂದಿರೋ ಕಾಲೇಜುಗಳು, ಕೃಷಿ ಕಾಲೇಜುಗಳು ಸಂಪೂರ್ಣವಾಗಿ ವೆಸ್ಟರ್ನ್ ಐಡಿಯಾಸ್, NPK ಅದು ಮೈಕ್ರೋನ್ಯೂಟ್ರಿಯೆಂಟ್ಸು ಅದು ಇದು ಅಂತ. ನಾನು ವಿಚಾರ ಮಾಡ್ತಾ ಇದ್ದೆ ಓದುವಾಗಲೇ, ನಾನು ವಿಚಾರ ಮಾಡ್ತಾ ಇದ್ದೆ, ಕಾಡಲ್ಲಿ ಯಾರು NPK ಕೊಡಲ್ಲ ಏನಿಲ್ಲ, ಆದರೆ ಹಲಸಿನ ಮರ, ಮಾವಿನ ಮರ, ಕಾಡು ಇತರೆ ಜಾತಿ ಮರಗಳು ತುಂಬ ಚೆನ್ನಾಗಿ, ಏನೋ ಒಂದು 15-20 ಅಡಿ ನಮ್ಮ ಯಲ್ಲಾಪುರದ ಸುತ್ತಮುತ್ತಲು ಕೆಲವು 20 ಅಡಿ ಗರ್ತಿರುವಂತಹ ಮರಗಳು ಇದ್ವು. ಮಾವಿನ ಮರ 15 ಅಡಿ ಗರ್ತಿರುವಂತಹ ಮರಗಳು, ತೇಗದ ಮರಗಳು, ಕಾಡಿನ ನೈಸರ್ಗಿಕ ಬೆಳೆದವು, ಗಂಧನೂ ಇದ್ವಂತೆ ನಮ್ಮ ತಂದೆಯವರ ಕಾಲದಲ್ಲಿ, ಅದು ಈಗಿಲ್ಲ. ಹಾಗಾಗಿ ಅದನ್ನ ನಾನು ಅದು ಹೇಗೆ ಬೆಳೀತಾವೆ ಈ NPK ಅಂತ ಹೇಳಿದ್ರೆ, ಇದು ರೀಸೆಂಟ್ ಅಲ್ವಾ ಇವ್ರದ್ದು, ಇದು ಯಾಕೆ ಇದು ಅಂತ ನೋಡ್ತಾ ಇದ್ದೆ. ಮತ್ತೆ ಧಾರವಾಡದಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದ್ತಾ ಇದ್ದಾಗ ರಾಯಚೂರಲ್ಲ ಆಗ ತುಂಬ ಆಂಧ್ರ ಕಡೆಯಿಂದ ರೆಡ್ಡಿಗಳೆಲ್ಲ ಬಂದು ಅಲ್ಲಿ ನೀರಾವರಿ ಏನು ಬಂದಿತ್ತು, ಚೆನ್ನಾಗಿ ಹಾಕಿ NPK ಹಾಕಿ ಕೆಲವೇ ವರ್ಷದಲ್ಲಿ 15-20 ವರ್ಷದಲ್ಲಿ ಪೂರ್ತಿ ಅದು ಹಾಳಾಗಿದೆ. ಅಲ್ಲಿ ಈಗ ಅದೇ ಗಂಗಾವತಿ ಕೊಪ್ಪಳ ಅಲ್ಲಿ ಈಗ ನೀರು ಬರ್ತಾ ಇದೆ, ಅಲ್ಲೂ ಹಂಗೆ 2-3 ಭತ್ತ ಬೆಳೆ ಬೆಳೀತಾರೆ, ತುಂಬ NPK ಅದು ಇದು ಪೆಸ್ಟಿಸೈಡ್ ಹೊಡಿತಾರೆ, ಸಂಪೂರ್ಣ ನಾಶವಾಗ್ತದೆ, ಹುಲ್ ಸಹಿತ ಬೆಳೆಯಲ್ಲ, ಆ ಥರ ಆಗುತ್ತೆ. ಜನರಿಗೆ ಅದು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಈಗ ಅದನ್ನೇ ನಾನು ಅದರ ವಿರುದ್ಧ, ಈಗ ನಾನೀಗ ಈ ಕರ್ಕಿಗೊಪ್ಪದಲ್ಲಿ ಏನೇ ಈಗ 18 ಎಕರೆ ಬೇಣ ಇದೆ, ಇದರಲ್ಲಿ ಒಂದಿಷ್ಟು ಸರ್ಕಾರಿ ಗೊಬ್ಬರ ಅಥವಾ ಔಷಧಿ ಯಾವುದೇ ಅದನ್ನು ಉಪಯೋಗಿಸಿದೆ, ಬೋರ್ ಇದಕ್ಕೂ ಹೋಗದೆ ಓಪನ್ ನ್ಯಾಚುರಲ್ ನೈಸರ್ಗಿಕವಾಗಿ ಮಳೆಯಿಂದ ಬರುವಂತ ನೀರನ್ನೇ ಸಂಗ್ರಹಿಸಿ ವಾಟರ್ ಹಾರ್ವೆಸ್ಟಿಂಗು, ರೈನ್ ವಾಟರ್ ಹಾರ್ವೆಸ್ಟಿಂಗು, ರೂಫ್ ವಾಟರ್ ಹಾರ್ವೆಸ್ಟಿಂಗು, ಅವನ್ನೆಲ್ಲ ಮಾಡಿ ಪ್ರಾಯೋಗಿಕವಾಗಿ 96 ತಗೊಂಡೆ, 98 ಪೂರ್ತಿ ನೀರು, 18 ಎಕರೆಯಲ್ಲಿ ಎಷ್ಟು ಮಳೆ ಆದರೂ ನಮ್ಮಲ್ಲಿ ಕನಿಷ್ಠ 50-60 ಇಂಚ್ ಮಳೆ ಆಗುತ್ತೆ, ಒಂದು ಸ್ವಲ್ಪ ನೀರು ಹೊರಗೆ ಹೋಗಲ್ಲ, ಪೂರ್ತಿ ಇಂಗುವಾಗ ಮಾಡಿದ್ದೀನಿ. ಹಾಗಾಗಿ ಅಲ್ಲಿ ಸಾಮಾನ್ಯ 20 ವರ್ಷ, ಈಗ 25 ವರ್ಷ ಆಯಿತು, 22 ವರ್ಷ ನಾನು ಕತ್ತಿ ಕೊಡದೆ ಉಪಯೋಗಿಸಿಲ್ಲ. ಯಾವುದೇ ಮುಳ್ಳು ಕಂಟಿ ಗಿಡಗಳನ್ನ ನಮ್ಮ ಕೆಲಸ ಹೊರಲಾಡ್ತಾದ್ರೆ, ಏನು ಬಿಟ್ರೆ ಇದನ್ನೆಲ್ಲ ಯಾಕೆ ಇಟ್ಟಿದ್ದೀರಾ ಅಂತ, ಮುಳ್ಳು ಗಿಡ ಕಡಿಯೋಣ ಇದು ಅಂತ, ಇಲ್ಲ ಅದು ಬೇಕು ಅದು ನಮಗೆ ಬೇಕಾಗುತ್ತೆ ಅಂತ. ನಾನು ಎಷ್ಟು ಜಮೀನಿಗೆ ಕೊಟ್ಟಿದ್ನೋ ಅಷ್ಟೇ ಖರ್ಚು ಬೇಲಿಗೆ, 18 ಎಕರೆ ಬೇಲಿಗೆ ಇಲ್ಲಿವರೆಗೆ ಖರ್ಚಾಗಿದೆ. ಐಬೆಕ್ಸ್ ಮಾಡಿದ್ರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ, ನಮ್ಮಲ್ಲಿ ಕಾಡು ಕೋಣ, ಹಂದಿ ಇವುಗಳ ಹಾವಳಿ ಜಾಸ್ತಿ. ಆದರೆ ಈಗ ನಿಧಾನವಾಗಿ ಈಗ ಅವು ಒಪ್ಪಿದ್ದಾವೆ, ಅವು ಒಪ್ಪಿದ್ದಾವೆ, ಏ ಇಲ್ಲ ಇವ್ರು ಬಂದು ಮಾಡಿದ್ದಾರೆ, ಇನ್ನು ನಾವು ನುಗ್ಗಬಾರ್ದು ಅಂತ ಏನೋ ಈಗ ಕರುಣೆ ತೋರಿಸಿ ಈಗ ಬರ್ತಾ ಇಲ್ಲ. ಮತ್ತೆ ಕೆಲವು ನೈಸರ್ಗಿಕವಾದ ಕಾರಣ ಇರ್ಬೋದು, ಯಾವ್ದೋ ವಿಷ ಹಾಕಿ ಎಲ್ಲ ಕೊಂದ್ಬಿಟ್ಟಿದ್ದಾರೆ, ಹಂದಿಗಳೆಲ್ಲ ಕಡಿಮೆ ಆಗಿದಾವೆ, ಈಗ ಕಾಡು ಕೋಣ ಇನ್ನೂ ಬರ್ತಾ ಇದ್ದಾವೆ, ಅದಕ್ಕೆ ಸ್ವಲ್ಪ ತಂತಿ ಬೇಲಿನೂ ಎಲ್ಲ ಮಾಡಿ ಆದರೂ ಬರ್ತಾ ಇದ್ದಾವೆ. ಕೆಲ ನಮ್ದು ಈಗ ಬಿದಿರು ಹಾಕಿದ್ದೀನಿ 4-5 ವರ್ಷದಿಂದ, ಬಿದಿರು ಕಳಲೆ ಆಗೋ ಟೈಮಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 3 ತಿಂಗಳು ನಾನು ಭಾಳ ಕೇರ್ಫುಲ್ ಆಗಿರಬೇಕು, ರಾತ್ರಿ ಬಂದ್ಬಿಡ್ತವೆ. ಅದೇ ಯಾಕೆ ಮನೆ ಕಂಪೌಂಡ್ಗಳಿಗೆ ಬಂದು ಈ ಸರ್ಕಾರಿ ಹುಲ್ಲನ್ನು ಹಾಕಿದ್ದೆ ಒಳ್ಳೆ ಹುಲ್ಲು, ಅದನ್ನು ತಿನ್ನಕ್ಕೆ ದಿನ ರಾತ್ರಿ ಬರ್ತಾ ಇದ್ವು, ಅಂದರೆ ಒಂದು ಕೋಣ ಬರ್ತಾ ಇತ್ತು, ಒಂದು ಸರಿ ರುಚಿ ನೋಡಿಬಿಟ್ರೆ ಬಿಡಲ್ಲ ಅವು. ಹಾಗೆ ನೈಸರ್ಗಿಕವಾಗಿ ಕೆಲವು ಅವು ಇರ್ತವೆ, ನಾವು ಕೋ ಎಕ್ಸಿಸ್ಟೆನ್ಸ್, ನಾವು ಅವುಗಳ ಜೊತೆ ಇದ್ದು ಪ್ರಾಣಿಗಳಿಗೂ ಇದು ಬಿಟ್ಟು ನಾವು ಇದು ಮಾಡ್ತಾ ಇದ್ವಿ. ಈಗ ಉದಾಹರಣೆಗೆ ಒಳ್ಳೊಳ್ಳೆ ಪೇರ್ಲೆ ಹಾಕಿದ್ದೀನಿ, ಒಳ್ಳೊಳ್ಳೆ ಚಿಕ್ಕು ಹಾಕಿದ್ದೀನಿ, ಈ ಬಾವಲಿ ಬ್ಯಾಟ್ ಕಣ್ಕಪ್ಪಡಿ ಅಂತ ಹೇಳ್ತಾವಲ್ಲ, ಅವು ಬಂದು ರಾತ್ರಿ ಬಂದು ತಿಂತಾವೆ, ಒಳ್ಳೊಳ್ಳೆ ಹಣ್ಣುಗಳು, ಒಳ್ಳೆ ಅದು ಏನು ಮಾಡೋಕ್ಕಾಗಲ್ಲ, ಕೆಲವು ತಿಂದು ಹೋಗ್ತವೆ. ನಾನು ಜಾಸ್ತಿ ಗಿಡ ಹಾಕಿದ್ದೀನಿ, ಇನ್ನು ನಿಧಾನವಾಗಿ ಕೈಗೆ ಸಿಗ್ಬೋದು ಅಂತಿದೆ. ಮನೆಯವ್ರದ್ದು ಅದೇ ತಗೊಳ್ಳೋದು, ಏ ಇಷ್ಟೆಲ್ಲ ಮಾಡಿದ್ರೆ ಅದೆಲ್ಲ ತಿನ್ಕೊಂಡು ಹೋಗ್ತಾವೆ ಏನಾದರೂ ಮಾಡಿ ಅಂತ, ಅದಕ್ಕೆ ಏನಾದರೂ ಏನು ಮಾಡೋಕ್ಕಾಗಲ್ಲ. ಅದೇ ಥರ ಹೆಗ್ಗಣ ಗೆಣಸು ಬೆಳೀತೇನೆ, ಮರಗೆಣಸು, ಇಪೋಮಿಯಾ ಲಾಂಗ, ಬಳ್ಳಿ ಗೆಣಸು, ಅದೆಲ್ಲ ಅದೆಲ್ಲ ಹೆಗ್ಗಣ ತಿಂತಾವೆ, ಏನು ಮಾಡೋಕ್ಕಾಗಲ್ಲ, ಕೆಲವು ತಿಂದು ಹೋಗ್ತವೆ. ಆದರೆ ಹೆಗ್ಗಣಕ್ಕೆಲ್ಲ ಕೊಲ್ತಾ ಇದ್ದೀನಿ, ಏನಂದರೆ ಟ್ರಾಪ್ ಇಟ್ಟು ಕೆಲವು ಬೀಳ್ತಾ ಇದ್ದಾವೆ, ಆಗ ನಿಧಾನ ಅವು ಕಂಟ್ರೋಲ್ ಆಗಿದ್ದಾವೆ. ಈಗ ಇಲಿಗಳು, ನಾವು ಅದೇ ಬೆಟ್ಟದೊಳಗೆ ಅಲ್ಲೇ ಗುಡ್ಡದಲ್ಲೇ ಮನೆ ಮಾಡಿದ್ರಿಂದ ಇಲಿ ಕಾಟ ಮೊದಲೊಂದು ನಮ್ಮ 4-5 ವರ್ಷ 2002-2008 ಪ್ರತಿದಿನ ರಾತ್ರಿ ಇಲಿ ಬೇಟೆ ಆಡೋದೇ ಮನೆಯಲ್ಲಿ, 12 ಗಂಟೆ 1 ಗಂಟೆ ಆ ಕಡೆ ಓಡಿದ ಕೂಡ ನನ್ನ ನಿದ್ದೆ ಬರಲ್ಲ, ಒಂದು ಹಿಡಿದು ಬಡಿಯೋದು, ಆ ಥರ ಆಗಿತ್ತು. ಈಗ ಕಂಪ್ಲೀಟ್ ಕಂಟ್ರೋಲ್ ಆಗಿದೆ. ಅವು ನನ್ನ ಪ್ರಕಾರ ಅವು ಒಪ್ಕೊಂಡಿದ್ದಾವೆ ಇಲಿಗಳು ಇಲ್ಲಿ ಬಿಡಲ್ಲ ಇವರು ಬಂದ್ರೆ ಅಂತ. ಹಾಗಾಗಿ ಇಲಿ ಕಾಟ ಇಲ್ಲ, ಈಗ ಹೆಗ್ಗಣ ಇದಾವೆ ನಮ್ಮಲ್ಲಿ, ಸರ್ಪಗಳಿದಾವೆ, ಕೆರೆ ಹಾವಿದಾವೆ, ಇಣಚಿ ಇದಾವೆ, ಜಿಂಕೆಗಳು ಮೊದಲು ಬರ್ತಾ ಇದ್ವಿ ಈಗ ಕಡಿಮೆ ಆಗಿದಾವೆ, ಬಟ್ ಪಕ್ಷಿಗಳು ತುಂಬಾ ಬರ್ತಾ ಇದಾವೆ, ಹಂದಿನೂ ಕಡಿಮೆ ಆಗಿದಾವೆ. ಹಾಗಾಗಿ ಈಗ ಸಂಪೂರ್ಣವಾಗಿ ಕೃಷಿ ನಂದು ಇನ್ನು ನೆಟ್ ಸರ್ಪ್ಲಸ್ ಏನೂ ಇಲ್ಲ ನಿಜವಾಗಿ, ಬಟ್ ಗಿಡ ಮರ ತುಂಬಾ ಚೆನ್ನಾಗಿ ಬೆಳೆದಾವೆ. ಪ್ರತಿ ಇಡೀ 18 ಎಕರೆ ಬೋಳುಗುಡ್ಡ ಇದ್ದದ್ದು ಈಗ ಕಂಪ್ಲೀಟ್ ಹಸಿರಾಗಿದೆ. ಈಗ 5 ವರ್ಷದಿಂದ ಬಿದಿರು ಬೆಳೀತಾ ಇದ್ದೇನೆ, ಬಿದಿರು ಕೆಲವು ಏರಿಯಾಕ್ಕೆ ಹಾಕಿದ್ದೀನಿ. ಒಂದು 600 ಅಪ್ಪೆ ಮಿಡಿ ಗಿಡ, ಕಸಿ ಗಿಡ ನೆಡೆಸಿದ್ದೀನಿ. ಅದು 5-6 ವರ್ಷ ಆಯಿತು, ಇನ್ನೂ ಇಳುವರಿ ಬರ್ತಾ ಇಲ್ಲ. ಗೇರು ಪುತ್ತೂರಿಂದ ಸೆಂಟ್ರಲ್ ಕ್ಯಾಚು ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ತಂದು ಹಾಕಿ ಇದು ಒಳ್ಳೆ ಕಸಿ ಗ್ರಾಫ್ಟ್ಗಳನ್ನು ಅವು ಬರ್ತಾ ಇದ್ದಾವೆ. ಈಗ ಸ್ವಲ್ಪ 3-4 ವರ್ಷಕ್ಕೆ ಬರ್ತಾ ಇದೆ, ಒಂದು 1.5 ಕ್ವಿಂಟಲ್ ಆಗಿದೆ ಕಳೆದ ವರ್ಷ. ಹೀಗೆ ಈಗ ಸ್ವಲ್ಪ ಇನ್ಕಮ್ ಶುರುವಾಗಿದೆ, ಆದರೆ ಕಳೆದ 20 ವರ್ಷದಿಂದ ಪ್ರಾಕ್ಟಿಕಲಿ ಏನೂ ಇನ್ಕಮ್ ಇದ್ದಿಲ್ಲ, ಬಟ್ ಖುಷಿ ಇತ್ತು. ಗಿಡ ಬೆಳೆಯೋದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಬಿದಿರಂತೂ 4 ವರ್ಷಕ್ಕೆ 60-70 ಅಡಿ ಮೇಲೆ ಹೋಗೋದು ನೋಡಿದರೆ ಅದರ ಗರ್ತು 1 ಅಡಿ 1.5 ಅಡಿ ಗರ್ತ್ ಇರುವಂತ ಸುತ್ತಳತೆ ಇರುವಂತ ಬಿದಿರು, ಭೀಮಾ, ಬಲ್ಕೋವಾ, ಬರ್ಮಾ ಬಾಂಬು ಅಂತೆಲ್ಲ ತುಂಬಾ ಚೆನ್ನಾಗುತ್ತದೆ. ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಳೆಯುವಂತಿದ್ದೇನೆ. ಅದೊಂದು 3-4 ಎಕರೆ ಅಂದ್ರೆ ಮೊನೋಕಲ್ಚರ್ ಅಲ್ಲ, ಎಲ್ಲ ಮಿಕ್ಸ್, ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ಹಾಕೋದು, ಆ ತರ ಮಾಡುವಂತಿದ್ದೀನಿ. ಹಾಗಾಗಿ ಖುಷಿ ಆಗ್ತಾ ಇದೆ ಕೃಷಿಯಲ್ಲಿ. ಬ್ಯಾಂಕ್ ನಲ್ಲಿ ಇದ್ರೆ ಈ ತರ ನೆಮ್ಮದಿ ಇರ್ತಾ ಇದ್ದಿಲ್ಲ, ಗ್ಯಾರಂಟಿ ಗೊತ್ತು ನನಗೆ. ನನ್ನ ಕ್ಲಾಸ್ಮೇಟ್ಸ್ ಬಹಳಷ್ಟು ಜನ ಬ್ಯಾಂಕ್ನಲ್ಲಿದ್ದವರು ರಿಟೈರ್ ಹಾಕೊಂಡು ದಿನಾ ಮಾತ್ರ ನುಂಗ್ತಾ ಇದ್ದಾರೆ, ನನಗೆ ಯಾವ ಮಾತ್ರೆ ಬೇಡ, ಇಂಜೆಕ್ಷನ್ ಬೇಡ, ಈ ಕೊರೋನಾದ ಮಾತ್ರ 2 ಇಂಜೆಕ್ಷನ್ ತೊಗೊಂಡಿದ್ದೆ, ಇಲ್ಲದ ಯಾವಾಗಲೂ ಇಂಜೆಕ್ಷನೇ ತೊಗೊಂಡಿಲ್ಲ, ಬಹಳ ನೆನಪಾಗಲ್ಲ, ಯಾವಾಗಲೋ ಬ್ಯಾಂಕಲ್ಲಿದ್ದು ತೊಗೊಂಡಿದ್ದೆ. ಇಲ್ಲದಿದ್ರೆ ಆ ಥರ ಏನು ಹೆಲ್ತ್ ಏನೂ ಮಾತ್ರೆ ಬೇಡ ನನಗೆ. ಬಟ್ ನನ್ನ ಹೆಚ್ಚಿನ ಕ್ಲಾಸ್ಮೇಟ್ಸು ದಿನಾ 6ಕ್ಕಿಂತ ಜಾಸ್ತಿ ಮಾತ್ರೆ ನಂಗೋರು ಇದ್ದಾರೆ, ಹಾಗಾಗಿ ನೆಮ್ಮದಿಯಾಗಿದ್ದೀನಿ. ನೀವು ಬ್ಯಾಂಕಲ್ಲಿದ್ದೀರಿ ಅಂತ ಹೇಳಿದ್ರಿ ಭಟ್ರೆ, ನೀವು ಒಂದು ರೀತಿ ಕಠೋರ ಹೃದಯಗಳಾಗಿರ್ತೀರಿ, ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಹೇಳಿದ್ರಿ ಒಂದು DD ನಾನು ಡ್ರಾ ಮಾಡಿದೆ ಅಂತ ಹೇಳಿದ್ರೆ ಅದು ಯಾರೋ ಮಾಡಿರೋ ಫ್ರಾಡಿಗೆ ನಾನು ತಲೆ ಕೊಡಬೇಕಾಗತ್ತೆ. ಮ್ಯಾನೇಜರ್ ಇರ್ಬೋದು, ಆ ಕ್ಲರ್ಕ್ ಇರ್ಬೋದು, ಎನಿ ಎಂಪ್ಲಾಯಿ ಆಫ್ ದಿ ಬ್ಯಾಂಕ್ ನಾನು ಹೇಳುವಂಥದ್ದು. ಹಾಗಿರ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ನೀವು ನ್ಯಾಚುರಲ್ ಫಾರ್ಮಿಂಗು ಅದ್ರ ಪಾಡಿಗೆ ಅವು ಬೆಳಕೊಂಡು ಹೋಗ್ಲಿ, ಉಳಿದಿದ್ದು ನನಗೆ ಬಿಡಲಿ, ಕ್ರಮೇಣ ನನಗೆ ಜಾಸ್ತಿ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಮನೋಭಾವನೆನ ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದೀರಿ. ಈ ಎರಡರ ಒಂದು ಆ ಮನೋಸ್ಥಿತಿ ಇದೆಯಲ್ಲ, ಒಂದು ಕಡೆ ಕಠೋರತೆಯಿಂದ ಬಂದು ಸರ್ವಜನ ಸಮಬಾಳು ಸಮಪಾಲು ಅನ್ನೋ ಒಂದು ರೀತಿ, ಇದು ಹೇಗೆ ರೂಢಿಗತ ಆಯಿತು ಅಂತ. ಇದು ಸ್ವಲ್ಪ ಕಷ್ಟದ ಪ್ರಶ್ನೆ ಉತ್ತರ ಕೊಡೋಕ್ಕೆ. ಬ್ಯಾಂಕ್ನಲ್ಲಿದ್ದಾಗ ನಮ್ಮ ಸಂಬಳ ಬರಬೇಕು ಅಂದರೆ ನಮ್ಮ ಬಗ್ಗೆ ಯಾವುದೇ ಅಲ್ಲಿ ದೋಷ ಇರಬಾರ್ದು, ನಮ್ದು ಯಾವ ಡ್ಯೂಟಿ ಪಾಸ್ ಮಾಡಿ ನೆಗ್ಲಿಜೆನ್ಸ್ ಅಂತ ಬರುತ್ತೆ, ಡ್ಯೂಟಿಯಲ್ಲಿ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅಂತ ಏನೇ ಆ್ಯಕ್ಷನ್ ತಗೋಬೋದು. ಹಾಗಾಗಿ ನಾವು ಸಾರ್ವಜನಿಕರ ಸಂಗಡ ಕೆಲವು ಸಾರಿ ಕಠೋರತೆಯಿಂದ ಮಾಡಲೇಬೇಕಾಗುತ್ತೆ. ಶಿವಮೊಗ್ಗದಲ್ಲಿ ಉದಾಹರಣೆ ನೆನಪು ಬರುತ್ತೆ, ಸಬ್ ಸ್ಟಾಫ್ ಇದ್ದರು ಯಾವುದೋ ಗೌರ್ಮೆಂಟ್ ಆಫೀಸ್ನಲ್ಲಿ, ಮನೆ ಸಾಲ ಬೇಕು ಅಂತ ಬಂದರು. ಆಯಿತು ಕೊಡ್ತೀನಪ್ಪ ಅಂದೆ. ನಮ್ದೆಲ್ಲ ಲಿಸ್ಟ್ ಮಾಡಿಬಿಟ್ಟಿದೆ ಪೂರ್ತಿ, ಏನೇನು ಬೇಕು, ಯಾವ ಸಾಲಕ್ಕೆ ಎಷ್ಟು ಬೇಕು, ಏನೇನು ಬೇಕು ಡಾಕ್ಯುಮೆಂಟ್ಸ್ ಒಂದೇ ಸಾರೆ ಕೊಡ್ತಾ ಇದ್ದೆ. ಅದಷ್ಟು ತಂದು ಕೊಟ್ಟರೆ ಮಾಡ್ತಾ ಇದ್ದೆ ಅಲ್ವ. ಅದ್ರಲ್ಲಿ ಏನೋ ಸ್ವಲ್ಪ ಡಾಕ್ಯುಮೆಂಟಲ್ಲಿ ಸ್ವಲ್ಪ ಡಿಫೆಕ್ಟ್ ಇತ್ತು, ಒಂದು ಡಾಕ್ಯುಮೆಂಟ್ ಕೊಡಲಿಲ್ಲ. 2-3 ಸಾರೆ ಬಂದರು, ನಾನು ಹೇಳ್ದೆ ಇಲ್ಲ ಏನೂ ಮಾಡೋಕ್ಕಾಗಲ್ಲ, ಅದು ಇಲ್ಲದಿದ್ರೆ ಮಾಡೋಕ್ಕಾಗಲ್ಲ, ಯಾಕೆ ಕೊಟ್ಟರು ಅಂತ ವಯೊಲೇಟ್ ಮಾಡಿ. ಅವ್ರಿಗೆ ಏನೋ ಸಂಶಯ ಬಂದು, ಹಾಗೆ ನೀವು ದುಡ್ಡಿಗೋಸ್ಕರ ಈಗ ಮಾಡ್ತಾರೆ, ಎಷ್ಟು ಬೇಕು ಕೊಡ್ತೀನಿ ಹಾಗೆಂತ ಬಂದರು. ಹೇಳ್ದೆ ಇಲ್ಲ ಅದು ಆ ಪ್ರಶ್ನೆ ಅಲ್ಲ, ನೀವು ಏನೇ ಮಾಡಿ ಅದು ಅವ್ರ ಆ ಡಾಕ್ಯುಮೆಂಟ್ ತಂದ್ರೆ ಮಾತ್ರ ಆಗುತ್ತೆ ಅಂತ. ಕೊನೆಗೆ ಅವ್ರು ಆ ಥರ ಹೇಳಿದ್ರು, ಕೊನೆಗೆ ಅವರು ತಂದು ಕೊಟ್ಟರು, ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ, ಅಲ್ಲಿ ಬೇರೆ ಡಿಪಾರ್ಟ್ಮೆಂಟಲ್ಲಿ ಖರ್ಚು ಮಾಡಬೇಕಾಯ್ತು ಅಂತ ತಂದು ಕೊಟ್ಟರು. ಆದರೆ ಅದು ನಂತರ ಈಗಲೂ ಎಲ್ಲರೂ ಶಿವಮೊಗ್ಗಕ್ಕೆ ಹೋದಾಗ ಎಲ್ಲರೂ ಸಿಕ್ಕಾಗ ಹೇಳ್ತಾರೆ, ವಾ ನಮಸ್ಕಾರ, ತುಂಬ ಖುಷಿಯಾಗಿ ಅವರು ಅಲ್ಲಿ ಕಠೋರವಾಗಿಯೇ ಇರಬೇಕಾಗುತ್ತೆ. ಮತ್ತೊಬ್ಬರು PMRY ಯೋಜನೆಯಲ್ಲಿ ಹಾಗೆ ಸೆಕೆಂಡ್ ಹ್ಯಾಂಡ್ ಅಂಗಡಿಗೆ ಸಾಲ ಬೇಕು ಅಂತ ಕೇಳ್ತಾ ಇದ್ದೆ. ನಾನು ಹೋಗಿ ನೋಡಿದೆ, ಇಲ್ಲ PMRY ಅಲ್ಲಿ ಅವ್ರು ಹೊಸದಕ್ಕೆ ಕೊಡಬೇಕು ಅಂತ ನಮ್ಮದು ಇಲ್ಲ. ಅವ್ರು ಹೋಗಿ ನೋಡಿದಾಗ ಇಲ್ಲ, ಎರಡನೇ ಬೇರೆ ಯಾರು ಇದ್ದಂತ ಅಂಡು ಮೇಡ್ ಮಾಡ್ತಾ ಇದ್ದಾರೆ ಅಂತ. ನಾನು ಆಗೋದಿಲ್ಲ ಅಂತಂದೆ. ಅವ್ರಿಗೇನೋ ಸ್ವಲ್ಪ ಪೊಲಿಟಿಕಲ್ ಬ್ಯಾಕಪ್ ಇತ್ತು, ನಾನೇ ಸಿಟ್ಟು ಬಂದ್ಬಿಡ್ತು, ನಾನು ಇಲ್ಲ ಈ ಥರ ನೋಡ್ಕೋತೀನಿ ನಿಮಗೆ ಹಾಗೆ. ನಾನು ಹೇಳಿದೆ ಈಗಲೇ ಬಾ, ನನಗೇನು ತೊಂದರೆ ಇಲ್ಲ, ನಾನು ತಂದೆಗೆ 4 ಜನ ಮಕ್ಕಳಿದ್ದೀವಿ, ಏನು ತೊಂದರೆ ಇಲ್ಲ, ಬೇರೆಲ್ಲ ಕೃಷಿಯಲ್ಲಿದ್ದಾರೆ, ನನಗೆ ಹೆದರಿಕೆ ಇಲ್ಲ, ಈಗಲೇ ಕೇಳಕ್ಕೆ ಬಾ, ಬ್ಯಾಂಕ್ ಡ್ಯೂಟಿ ಆದರೂ ಪರವಾಗಿಲ್ಲ, ನೋಡು ಏನು ಹೊಡಿತೀಯ ನೋಡು ಅಂತೇಳಿ ಹೇಳಿದೆ. ಅದರಿಂದ ಅವನು ಹೆದರ್ದ ನನಗೆ. ಕೊನೆ ಮರುದಿನ ಅವನ ಹೆಂಡತಿ ಬಂದು, ಅಯ್ಯೋ ನಮ್ಮ ಗಂಡ ಸ್ವಲ್ಪ ಏನೇನೋ ಹೇಳಿಬಿಟ್ಟಿದ್ದಾರೆ, ಹಾಗಾಗಿ ನೀವು ಏನಾದರೂ ಮಾಡಿಕೊಡಿ ಅಂತ. ಇಲ್ಲ ಕೊಡೋಕ್ಕಾಗಲ್ಲ, ಈ ಥರ ಇದೆ, ಸೆಕೆಂಡ್ ಹಣ್ಣಿಗೆ ನೀವು ಹೊಸ ಶುರು ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ಅದರಿಂದ ಅವ್ರಿಗೆ ಕನ್ವಿನ್ಸ್ ಆಯಿತು, ಕೊನೆ ಗ್ರಾಜುಯಲಿ ಕನ್ವಿನ್ಸ್ ಆಗಿ ಕೊನೆ ಬೇಡ ಅಂತ ಹೇಳಿದ್ರು. ಬೇರೆ ಬೇರೆ ಬ್ಯಾಂಕಲ್ಲ ತೊಗೊಂಡಿರಬೇಕು ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಕೊನೆ ಬರಲಿಲ್ಲ. ಹೀಗೆ ಕೆಲವು ಸಾರೆ ನಾವು ಸ್ವಲ್ಪ ಈಲ್ಡ್ ಆಗ್ತೀವಿ ಅಂದರೆ ಸಮಾಜ ಆ ಥರ ಇದೆ, ಅದಕ್ಕೆ ನಾವು ಸ್ವಲ್ಪ ಕಷ್ಟ ಆಗುತ್ತೆ, ನಮ್ಮದು 2 ದಿನ ನಿದ್ದೆ ಬರಲ್ಲ, ಅಯ್ಯೋ ಈ ಥರ ಆಯ್ತಲ್ಲ, ಇದಕ್ಕೆ ಹೀಗೆ ನಾವು ಬಿಹೇವ್ ಮಾಡಿದ್ವಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಗೆ ಸಂಬಳ ಬರಬೇಕು ಅಂದ್ರೆ ನಾವು ಅದನ್ನ ನಮ್ಮ ಏನು ಗೈಡ್ಲೈನ್ಸ್ ಇದೆ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಅದನ್ನ ಡಿವಿಯೇಟ್ ಮಾಡಿದ್ರೆ ನಮ್ಗೆ ಯಾವಾಗಲೂ ಇರುತ್ತೆ. ಆದರೂ ನಾವು ಸರಿಯಾಗಿ ಫಾಲೋ ಮಾಡಿದ್ರೆ ಕೆಲವು ಸಾರಿ ನಮ್ಮ ಲಕ್ ಚೆನ್ನಾಗಿಲ್ಲ ಇದ್ರೆ ಬೇರೆ ಯಾರ್ಯಾರೋ ಏನೇನೋ ಮಾಡಿ ನಮಗೆ ಬರುತ್ತೆ ಕೆಲವು ಸಾರಿ. ಅದು ಎಲ್ಲೋ ನೋಡಿದೆ ಬಿಜಿ ಇದ್ದಾಗ ಸೈನ್ ಹಾಕ್ಬಿಡ್ತೀವಿ, ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ದೇವರೇ ಕಾಪಾಡ್ದೇನೆ ಅಂತ ಹೇಳಬೇಕು. ಬ್ಯಾಂಕ್ನಲ್ಲಿ ಅನೇಕ ಇನ್ಸಿಡೆಂಟ್ ಇದೆ. ನಾನು ಬೆಂಗಳೂರು ರೀಜನಲ್ ಆಫೀಸಲ್ಲಿ ಇದ್ದಾಗ ವಿಶಾಖಪಟ್ಟಣದಲ್ಲೂ ಒಂದು ದೊಡ್ಡ ಕೇಸ್ ಆಗಿತ್ತು. ಹಾಗೆ ಅದಕ್ಕೆಲ್ಲ ನಾವು ಒಂದು ವಾರ ನಿದ್ದೆ ಬರಲ್ಲ ಕೆಲವು ಸರ್, ನಾವು ಅಡ್ವರ್ಸ್ ರಿಪೋರ್ಟ್ ಬರೀಬೇಕಾಗುತ್ತೆ. ಈಗ ಎಲ್ಲ ಕಳ್ಳರು ಇದ್ದಾಗ ಇನ್ಕ್ಲೂಡಿಂಗ್ ದ ಬ್ರಾಂಚಲ್ಲಿ, ನಾವು ರೀಜನಲ್ ಕಂಟ್ರೋಲಿಂಗ್ ಆಫೀಸರ್ ಇದ್ದಾಗ ಎಲ್ಲ ಬ್ರಾಂಚ್ನಲ್ಲಿ ಎಲ್ಲ ಕಳ್ಳರು ಸೇರ್ಕೊಂಡು ಮಾಡಿದಾಗ ನಾವು ಬೇರೆ ಕಡೆ ಬೆಂಗಳೂರಿಂದ ಹೋಗಿ ರೀಜನಲ್ ಆಫೀಸ್ ಇಂದ ವಿಶಾಖಪಟ್ಟಣ ಕಂಟ್ರೋಲ್ ಮಾಡಬೇಕಿತ್ತು. ಅಲ್ಲಿ ಬ್ರಾಂಚ್ ಮ್ಯಾನೇಜರು ಡಿ ಸಿ ಇಸ್ ಮ್ಯಾನ್ ಪಾಕೆಟ್ ಅಂತ ಹೇಳ್ತಾ ಇದ್ದ, ಅಷ್ಟು ಓಪನ್ ಆಗಿ ಮಹಾ ಕರಪ್ಟ್ ಆಗಿದ್ದ. ಅವನ ವಿರುದ್ಧ ಬರೀಬೇಕು, ನಾನು ಒಬ್ಬನೇ ಹೋದವನು, ಏನು ಹೇಳೋಕ್ಕಾಗಲ್ಲ ಅಲ್ಲಿ. ನಾವು ಸುಮ್ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಕಂಪ್ಲೀಟ್ ಕೊನೆ ಮನೆಗೆ ಬಂದು ಬರ್ದದ್ದು ಅಡ್ವರ್ಸ್ ರಿಪೋರ್ಟ್. ಅದರಿಂದ ಬ್ಯಾಂಕಿಂಗ್ ಕನಿಷ್ಠ 10 ಲಕ್ಷ ಸೇವ್ ಆಯಿತು. 2 ಲಕ್ಷ ಕೊಟ್ಬಿಟ್ಟಿದ್ರು, ಮತ್ತು 8 ಲಕ್ಷ ಕೊಡಬೇಕಿತ್ತು. ಅವನು ಚೇರ್ಮನ್ಗೆ ಟೆಲಿಗ್ರಾಮ್ ಕಳಿಸ್ತಾ ಇದ್ದ, ಇದನ್ನು ನೀವು ಕೊಡದೇ ಇದ್ರೆ ಪ್ರತಿ ದಿನಕ್ಕೆ 1,000 ರೂಪಾಯಿ ನಮ್ಗೆ ಮೇಂಟೆನೆನ್ಸ್ ಕೊಡಬೇಕು, ಹಾಗೆ ಹೀಗೆ ವಾಚ್ ಆ್ಯಂಡ್ ವಾರ್ಡ್ ಕೊಡಬೇಕು ಅಂತ. ನಮ್ಮ ರೀಜನಲ್ ಆಫೀಸ್ ಹೇ ಬಟ್ರೆ ನೀವು ಹೋಗಿ ಬನ್ನಿ ಅಂತ. ನಾನು ಎಲಿಜಿಬಿಲಿಟಿ ಇದ್ದಿಲ್ಲ, ಜಸ್ಟ್ ಕೇಳ್ತುದಲ್ಲಿದ್ದೆ, ಎಲಿಜಿಬಿಲಿಟಿ ಇದ್ದಿಲ್ಲ ಫ್ಲೈಟು. ಆದರೂ ಫ್ಲೈಟಲ್ಲಿ ಹೋಗಿ ರಿಪೋರ್ಟ್ ಬರೀ ಅಂತ. ಅದು ಇಷ್ಟು ಕಷ್ಟ ಆಗುತ್ತೆ ಅಂದ್ರೆ ಒಂದು ವಾರ ನಿದ್ದೆ ಇಲ್ಲ, ಆ ಥರ ಆಗ್ಬಿಡುತ್ತೆ. ಆದರೆ ನನಗೆ ಏನು ಸಮಾಧಾನ ಇದೆ ಅಂದ್ರೆ, ಏನು ಯಾವುದೇ ಬ್ಲೆಮಿಷಸ್ ಇಲ್ಲದೆ ಬ್ಯಾಂಕಿಂದ VR ತಗೊಂಡಿದ್ದೀನಿ, ಏನು ತೊಂದರೆ ಆಗಿಲ್ಲ. ಒಳ್ಳೇದು ಬಿಟ್ರೆ, ಸಾಮಾನ್ಯವಾಗಿ ಹೊಸದಾಗಿ ಕೃಷಿ ಪ್ರಾರಂಭ ಮಾಡಬೇಕು ಅನ್ನೋದಾದ್ರೆ ಎಲ್ಲರ ಒಂದು 4 ಎಕರೆ ತೋಟ ಇದೆಯಾ ನೋಡು ಅಂತಾರೆ. ನೀವು ಇದೇನಿದು ಬೆಳೆದಿರೋ ತೋಟ ಕೊಂಡ್ಕೊಳ್ಳದಲೆ ಖುಷ್ಕಿ ಜಮೀನಿಗೆ ಹೋಗಿ ಅಲ್ಲಿ ಪ್ರಯೋಗ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದು? ಉತ್ಪನ್ನ ಬೇಕು ಅಂತಿದ್ದಿಲ್ಲ, ನಮ್ಗೆ ಪೆನ್ಷನ್ ಅಂತ ಬರುತ್ತೆ. ನಾನು ಆಗ 1993 ಬ್ಯಾಂಕ್ನಲ್ಲಿ ಪೆನ್ಷನ್ ಆಪ್ಟ್ ಮಾಡಕ್ಕೆ ಕೇಳಿದಾಗ ಎಲ್ಲರೂ ಹೇಳಿದ್ರು, ಕೆಲವು ನಮ್ಮ ಅಸೋಸಿಯೇಷನ್ಸ್ ಎಲ್ಲ ಬಹಳ ಇದನ್ನ ಮಾಡಿದ್ರು, ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರೆಲ್ಲ ಹೋಗಿ ಕ್ಯೂದಲ್ಲಿ ನಿಂತ್ಕೊಂಡು ಪೆನ್ಷನ್ ತಗೋತೀರಾ ಕೊನೆಗೆ, ಆ ಥರ ಎಲ್ಲ ಕೇಳಿದ್ರು. ನಾನು ಹೇಳಿದೆ ಇಲ್ಲಿ ನನಗೆ ಪೆನ್ಷನ್ ಬೇಕೇ ಬೇಕು, ಯಾಕಂದ್ರೆ ಸೇಫ್ಟಿ. ನಾನು ಅಗ್ರಿಕಲ್ಚರ್ ಒಂದು ಇದು ಮಾಡೋದ್ರಿಂದ ಅದರಲ್ಲಿ ನಾನು ಇನ್ಕಮ್ ಇರಲ್ಲ ಅಂತ ಗೊತ್ತು ನನಗೆ, ಸ್ಟಾರ್ಟಿಂಗಲ್ಲಂತೂ ಇರಲ್ಲ ಅಂತ. ಹಾಗಾಗಿ ಪೆನ್ಷನ್ ಇರಲೇಬೇಕು ಅಂತ ಅಂದಾಗಿತ್ತು. ಕೊನೆಗೆ ನಮಗೆ ಮಿಸ್ಗೈಡ್ ಮಾಡಿದವರೇ ಕೊನೆಗೆ ಎಲ್ಲರೂ ಪೆನ್ಷನಿಗೆ ಬಂದರು. ಈಗ ಎಲ್ಲ ಕಂಪಲ್ಸರಿ ಎಲ್ರಿಗೂ ಪೆನ್ಷನ್ ಇದೆ ಈಗ. ಹಾಗಾಗಿ ನನ್ನ ಪೆನ್ಷನ್ ಇದೆ, ನನಗೆ ತಿಂಗಳ ಒಂದು 1/4 ಕ್ವಿಂಟಲ್ ಅಡಿಕೆ ಬಂದಂಗೇನೆ ಇದೆ. ಎಲ್ಲರೂ ತೋಟ ಇದೆ, ನನ್ನ ಅಡಿಕೆ ಪೆನ್ಷನ್, ಮಿಸಸ್ಸಿಗೂ ಪೆನ್ಷನ್ ಬರುತ್ತೆ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಆಗ ನಮಗೆ ಹೊಟ್ಟೆ ಬಟ್ಟೆಗೇನು ತೊಂದರೆ ಇಲ್ಲ, ಮಗನಿಗೆ ಎಜುಕೇಷನ್ ಒಂದು ಫೆಲೋಶಿಪ್ಪಲ್ಲೇ ಆಗಿಬಿಟ್ಟಿದೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡಬೇಕಾದಿಲ್ಲ. ನನಗೆ ನಾನು MSc ಡಿಗ್ರಿ ಮುಗಿಸಿದ ನಂತರ 4 ವರ್ಷ ರಿಸರ್ಚ್ ಮಾಡಿದೆ ಅಡಿಕೆ ಬಗ್ಗೆ. ಯಾಕೆ 71ನೇ ಇಸವಿಯಲ್ಲಿ ಅಡಿಕೆ ರೇಟ್ ಏಕದಮ್ ಡೌನ್ ಆಗಿತ್ತು, ಬೇರೆ ಎಲ್ಲ ಏರ್ತಾ ಇದ್ದಾಗ ಅಡಿಕೆ ರೇಟು 10 ವರ್ಷ ಹಿಂದಿನ ರೇಟಿಗೆ ಹೋಗಿತ್ತು. ನಾನು ಅಗ್ರಿಕಲ್ಚರ್ ಓದ್ತಾ ಇದ್ದಾಗ ಅಂದರೆ ಅದನ್ನು ಕಂಡುಹಿಡಬೇಕು, ಯಾಕೆ ಹೋಗಿತ್ತು, ಏನು ಕತೆ, ಅಡಿಕೆ ಪ್ರೈಸ್ ಇಷ್ಟು ಯಾಕೆ ವೇರಿಯೇಷನ್ ಆಗುತ್ತೆ ಅಂತ. ಹಾಗಾಗಿ 4 ವರ್ಷ ಅಡಿಕೆ ಬಗ್ಗೆ ರಿಸರ್ಚ್ ಮಾಡಿದೆ. ಅದರಲ್ಲಿ ಡೈರೆಕ್ಟ್ ಆಗಿ ಇಕನಾಮಿಕ್ಸ್ ಏನಿದೆ ಸಪ್ಲೈ ಆಗಲ್ಲ, ಡಿಮ್ಯಾಂಡ್ ಅಂಡ್ ಸಪ್ಲೈ ಆಗ್ತಾ ಇಲ್ಲ. MSc ಅಗ್ರಿ ಮಾಡಿ ರಿಸರ್ಚ್ ಮಾಡ್ತಾ ಇದ್ರು ಹೇಳಿದ್ವಿ, ನಮ್ಮ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಅಡಿಕೆ ರೇಟ್ ಒಂದಲ್ಲ ಒಂದೇ ಬೀಳುತ್ತೆ ಅಂತ. ಬಟ್ ಇಲ್ಲಿವರೆಗೆ ಬಿದ್ದಿಲ್ಲ, ಇಲ್ಲೂ ಸುತ್ತಮುತ್ತಲು ಬೆಳೆಗಾರರೇ ಅವ್ರಿಗೆ ಬೇಜಾರಾಗ್ಬೋದು ಅಡಿಕೆ ಬಿದ್ದರೆ, ಬಟ್ ಅಡಿಕೆ ರೇಟ್ ಬೀಳೋದಂತೂ ಗ್ಯಾರಂಟಿ. ಈಗಂತೂ ಬಯಲುಸಿ ಮೇಲೆ ಹಾಕ್ತಾ ಇದ್ದಾರೆ, ಬೋರ್ ನೀರು ತೆಗಿ ನಿಮ್ಮ ಬೋರ್ ಹಾಕು, 10 ಬೋರು, 12ನೇ ಬೋರು ಸರಿ ಹಾಕಿ, ಒಂದು ಬೋರ್ ನೀರು ಬಂದು ಅಡಿಕೆ ಹಾಕ್ತಾ ಇದ್ದಾರೆ. ಅಡಿಕೆ ನಮ್ಮ ಆಹಾರ ಪದ್ಧತಿಯಲ್ಲಿ ಅದು ಇನೆವಿಟೇಬಲ್ ಅಲ್ಲ. ಈಗ ಇದ್ದ ಅಡಿಕೆ ತೋಟಗಳು ಇರಲಿ, ಇನ್ನು ಹೊಸದಾಗಿ ಬೋರ್ ಹಾಕಿ ಅಂಡರ್ಗ್ರೌಂಡ್ ನೀರನ್ನು ತೆಗೆದು ಶೋಷಣೆ ಮಾಡಿ ಪರಿಸರವನ್ನು ಶೋಷಣೆ ಮಾಡೋದು ಯೋಗ್ಯ ಅಲ್ಲ, ಅನ್ಯಥಾ ತಪ್ಪು. ಅದಕ್ಕೆ ನಾನು ಅಡಿಕೆ ಸರಿ, ನಮ್ಮ ಎಲ್ಲರೂ ಕೇಳೋರೆ, ಏ ಅಡಿಕೆ ತೋಟ ಇಲ್ಲ, ಅಡಿಕೆ ಇಲ್ವಾ, ಅಡಿಕೆ ಸ್ವಲ್ಪ ಆದರೂ ಹಾಕಪ್ಪ. ಇಲ್ಲ ನಾನು ಹಾಕೋದಿಲ್ಲ. ನಮ್ಮ ಕೋಬ್ರದವರು ಇನ್ಸಿಸ್ಟೆಂಟ್ ಮಾಡಿದ್ಮೇಲೆ 2 ಗಿಡ ಇದೆ, ನನ್ನ ಮನೆ ಎದುರುಗಡೆ ಇದೆ ಮತ್ತೆ ಪಕ್ಕದಲ್ಲಿ ಇದೆ. 2 ಅಡಿಕೆ ಮರ ಬಿಟ್ಟು ಬೇರೆ ಅಡಿಕೆ ಮರ ಇಲ್ಲ ನಮ್ಮಲ್ಲಿ. ಅಡಿಕೆ ವಿರುದ್ಧ ನಂದು, ಅದ್ರ ಬದಲು ಹಣ್ಣಂಪಲ ಬೆಳೀರಿ. ಈಗ ನೋಡಿ, ನಾನು ಈಗ ಭಾಳ ಪ್ರಯತ್ನ ಮಾಡ್ತೇನೆ. ಇಲ್ಲೂ ನೋಡಿದೆ ಈಗ ಮೆಕಡೆಮಿಯಾ ಅಂತ ಒಂದು ಒಳ್ಳೆ ಕಾಸ್ಟ್ಲಿಯೆಸ್ಟ್ ನಟ್ ಇನ್ ದ ವರ್ಲ್ಡ್ ಡ್ರೈ ಫ್ರೂಟ್, ಇಟ್ ಇಸ್ ಆಸ್ಟ್ರೇಲಿಯನ್ ಒರಿಜಿನ್ ಅಂಡ್ ಆಫ್ರಿಕಾದಲ್ಲೂ ಬೆಳೀತಾರೆ. ಅದು ಇನ್ನು ಡ್ಯೂ ಕೋರ್ಸು ಇನ್ನು 10-20 ವರ್ಷ ನಂತರ ಅದು ಅಡಿಕೆಗೆ ಪರ್ಯಾಯವಾಗಿ ಆಗ್ಬೋದು ಅಂತ ಕಾಣುತ್ತೆ. ಯಾಕೆಂದ್ರೆ ಒಂದು ನಟ್ ಕಾಸ್ಟ್ $1, ವಿಮಾನದಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಕೊಡ್ತಾರೆ ಅದನ್ನು. ಇಟ್ ಇಸ್ ವೆರಿ ನ್ಯೂಟ್ರಿಷಿಯಸ್ ಅಂಡ್ ವರ್ಲ್ಡ್ ವೈಡ್ ಡಿಮಾಂಡ್ ಇದೆ. ಆಸ್ಟ್ರೇಲಿಯಾದಿಂದ ನಮ್ಮ ರೆಕಾರ್ಡ್ಸ್ ಪ್ರಕಾರ ಎಲ್ಲ ಒಂದು 100 ಟನ್ನ ಇಂಪೋರ್ಟ್ ಆಗುತ್ತೆ ಇಂಡಿಯಾಕ್ಕೆ. ಆದರೆ ಅತಿ ಒಳ್ಳೆ ಆಹಾರ ಅದು, ಮತ್ತೆ ಒಳ್ಳೆ ಮಾರ್ಕೆಟ್, ವರ್ಲ್ಡ್ ವೈಡ್ ಮಾರ್ಕೆಟ್. ಅಡಿಕೆಗೆ ಎಲ್ಲಿ ಮಾರ್ಕೆಟ್ ಇದೆ? ಗುಜರಾತಿಗಳಿದ್ದಲ್ಲಿ, ಸೌತ್ ಆಫ್ರಿಕಾನ, ನೇಪಾಳ, ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಎಕ್ಸ್ಪೋರ್ಟ್. ಹಾಗಾಗಿ ಅಡಿಕೆಗೆ ಹೋಗೋ ಬದಲು ಬೇರೆ ಬೆಳೆ ಫ್ರುಟ್ಟು ಬೇರೆ ತರಕಾರಿನ ಹಣ್ಣು ಹಂಪಲ ಬೇಕಾದಷ್ಟು ಇದೆ. ನಮ್ಮ ಇಂಡಿಯಾ ದೇಶದಲ್ಲಿ ಇಷ್ಟು ಬಿಸಿಲಿದೆ, ನಾನು ಅಮೆರಿಕಾದಲ್ಲೂ ನೋಡಿದ್ದೀನಿ, 9 ತಿಂಗಳ ಇದ್ದು ಬಂದಿದ್ದೀನಿ 3 ಸಾರಿ ಹೋಗಿ. ಬಟ್ ಇಲ್ಲಿ ನಮ್ಮಷ್ಟು ಶ್ರೀಮಂತರಲ್ಲ ಅವರು ನೈಸರ್ಗಿಕ ಇದರಲ್ಲಿ. ನಮಗೆ ಬಿಸಿಲಿದೆ, ನೀರಿದೆ, ಇದನ್ನು ಉಪಯೋಗಿಸ್ಕೊಂಡ್ರೆ ನಾವು ಇಡೀ ಜಗತ್ತಿಗೆ ಸಪ್ಲೈ ಮಾಡ್ಬೋದು. ಬಟ್ ನಮ್ಮ ಸರಿಯಾದ ಡಿಸ್ಟ್ರಿಬ್ಯೂಷನ್ ಇಲ್ಲದೆ ರಾಂಗ್ ಪ್ಲಾನಿಂಗು. ಹಾಗಾಗಿ ನಾವು ಸುಸ್ಥಿರ ಕೃಷಿ ಬಗ್ಗೆ ಹೋಗಬೇಕು. ಕಾರ್ಬನ್ ಕ್ರೆಡಿಟ್, ಯಾರು ಜಾಸ್ತಿ ಹಸಿರು ಬೆಳೆ ಕಾಂಟ್ರಿಬ್ಯೂಷನ್ ಮಾಡ್ತಾರೋ ಅವರಿಗೆ ಸ್ವಲ್ಪ ಪಾಸಿಟಿವ್ ಕೊಡಬೇಕು. ಅವರಿಗೆ ಫ್ಯೂಯಲ್ ರೇಟ್ ಕಡಿಮೆ ಮಾಡಬೇಕು, ಗ್ಯಾಸೋಲಿನ್ ರೇಟ್ ಕಡಿಮೆ ಮಾಡಬೇಕು ಅಂತ. ಈಗ ಅದರಲ್ಲಿ ಕಾರ್ಬನ್ ಕ್ರೆಡಿಟ್ನ ಈ ಬಿದಿರು ಬಹಳ ಒಳ್ಳೆ ಬೆಳೆ, ತುಂಬಾ ಚೆನ್ನಾಗಿ ಒಂದು ಎಕರೆ ಬಿದಿರಲ್ಲಿ ಸಾಮಾನ್ಯ 8 ಟನ್ ಡ್ರೈ ಮ್ಯಾಟರ್ ಕೊಡುತ್ತಂತೆ. 5-6 ವರ್ಷ ಆದ ನಂತರ ಪ್ರತಿ ವರ್ಷ ಡ್ರೈ ಮ್ಯಾಟರ್ ಕೊಡುತ್ತೆ, ತುಂಬಾ ಹ್ಯೂಮಸ್ ಕೊಡುತ್ತೆ, ನಮ್ಮ ಸಾಯಿಲ್ ಬಿಲ್ಡಪ್ ಮಾಡುತ್ತೆ, ಎರೆಹುಳಗಳು ಒಳ್ಳೆ ಆಹಾರ, ದನ ಕುದುರೆ ಎಲ್ಲಾ ಪ್ರಾಣಿಗಳು ತಿಂತವೆ ಎಲೆನ. ಹಾಗಾಗಿ ಮತ್ತೆ ಬೇರೆ ಉಪಯೋಗನೂ ಬಹಳ, ಸುಸ್ಥಿರ ಕೃಷಿಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೇನೆ ಬಿದಿರನ್ನ ಬೆಳೆಸೋಣ ಅಂತ. ಈಗ ಇಲ್ಲಿ ಸಾರದವರು ತುಂಬಾ ಅದಕ್ಕೆ ಸಂಘಟನೆ ಮೂಲಕ ಅದಕ್ಕೊಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಫಾರ್ಮೇಷನ್ ಆಗ್ತಾ ಇದೆ. ಕೃಷಿ ಒಳ್ಳೆ ಭವಿಷ್ಯ ಇದೆ, ಎಲ್ಲರೂ ಕೃಷಿ ಬಿಟ್ಟು ಹೋಗ್ತಾ ಇದಾರೆ. ಈಗೆಲ್ಲ ಸಾಫ್ಟ್ವೇರ್ ನವರು 15,000-10,000 ದುಡಿಯೋರು ಇದಾರೆ. ಈಗ ಅವರೆಲ್ಲ ಎಷ್ಟೋ ಜನ ವಾಪಸ್ ಬರ್ತಾ ಇದಾರೆ. ನಮ್ಮ ದೇಶದ ಬಹಳಷ್ಟು ಯೂತ್ ಬೇರೆ ದೇಶಕ್ಕೆ ಓಡ್ತಾ ಇರೋದು, ಅದೇ ಒಂದು ಕಾರಣ ಅಂತ ಕಾಣುತ್ತೆ. ಅದಕ್ಕೆ ನಾವು ಕೃಷಿಯನ್ನ ಮೇನ್ ಒಂದು ಇಂಡಸ್ಟ್ರಿಯಾಗಿ ಟ್ರೀಟ್ ಮಾಡಿ ಸಾಕಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಆಗುವಂತೆ ಮಾಡಿದರೆ ತುಂಬಾ ಒಳ್ಳೇದಂತ ಕಾಣುತ್ತೆ. ಒಳ್ಳೇದು ರಾಮಚಂದ್ರ ಭಟ್ರೆ, ಒಳ್ಳೆ ರವೀಂದ್ರನಾಥ ಟ್ಯಾಗೋರ್ ತರ ಕಾಣ್ತಾ ಇದ್ದೀರಿ. ಇನ್ನೊಂದು ಚೂರು ಗಡ್ಡ ಬರಬೇಕಾಗಿತ್ತು. ಇದು ಹೇಗೆ, ಈ ಗಡ್ಡದ ಒಂದು ಕಥೆ ಹೇಗೆ, ಇದನ್ನ ಸುಮ್ಮನೆ ಬಿಟ್ಟಿದ್ದೀರೋ ಅಥವಾ ಸ್ವಲ್ಪ ಕುತೂಹಲಕ್ಕಾಗಿ ಅಷ್ಟೇ? ಇದು ಅಲ್ಲ, ಜಗತ್ತಿನಲ್ಲಿ ಹೇಳ್ತಾರಲ್ಲ 1/3 ಅರಣ್ಯ ಇರಬೇಕು ಅಂತ. ನಮ್ದು ತಲೆ ಮೇಲೆ ಒಂದಿಷ್ಟು ಇಲ್ಲ, ಪೂರ್ತಿ ಬೋರ್ಡಾಗಿದೆ. ಕಾಲೇಜ್ ಡೇಸಿನ ಕಡಿಮೆ ಇತ್ತು, ಆಗಿಂದ ನಾನು ಗಡ್ಡ ಬಿಟ್ಟದ್ದು. ಬ್ಯಾಂಕ್ ನಲ್ಲಿ ಇದ್ದವಳು ಎಲ್ಲೋ ಒಂದೆರಡು ಸಾರಿ ತೆಗೆದಿದ್ದೆ ಹೊರತು ನಮ್ಮ ತಂದೆಯವ್ರು ತೀರ್ಕೊಂಡಾಗ ತಾಯಿಯವ್ರು ತೀರ್ಕೊಂಡಾಗ ತೆಗೆದಿದ್ದೆ, ಮತ್ತೆ ಬೇರೆ ಎಲ್ಲೋ ಒಂದೆರಡು ಸಂದರ್ಭದಲ್ಲಿ ತೆಗೆದು ಬಿಟ್ರೆ ಬೆಳೆ ಹಂಗೆ ಬೆಳೀತಾ ಇರುತ್ತೆ. ಈಗಂತೂ ಕೊರೋನಾದಲ್ಲಿ ಒಳ್ಳೆ ಆಗಿದೆ, ಎಲ್ಲರೂ ಬಿಡ್ತಾ ಇದ್ದಾರೆ, ಖುಷಿಯಾಗಿದೆ. ಮತ್ತೇನು ಸಿಕ್ರೆಟ್ ಇಲ್ಲ, ಗೊಬ್ಬರ ಹಾಕ್ಬೇಕಾಗಿಲ್ಲ, ನಾನು ಏನು ಹಾಕ್ಬೇಕು, ಒಳಗಡೆ ಸಾಕಷ್ಟು ಗೊಬ್ಬರ ಇದೆ, ಹಾಗಾಗಿ ಚೆನ್ನಾಗಿ ಬೆಳೀತಾ ಇರುತ್ತೆ. ಒಳ್ಳೇದು ಭಟ್ರೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬಹುಶಃ ನಿಮ್ಮ ಒಂದು ಮಾತುಗಳು ಕೆಲವರಿಗೆ ಸ್ಫೂರ್ತಿ ಆದ್ರೆ ಅದೇ ಒಂದು ಸಂತೋಷ ಅಂತ ಭಾವಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನಾನು ಮತ್ತು ಕೃಷಿ ಈ ಕುರಿತು ಸಾಗರ ತಾಲೂಕು ಕರ್ಕಿಯ ರಾಮಚಂದ್ರ ವಿ ಭಟ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರಬಾಗಿ ನಮಿಸುವೆ ಚರಣಗಳಿಗೆ ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಮಹಾ ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ಋಷಿ ಮಹಾ ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ದೇವಾನು ದೇವತೆಗೂ ಪ್ರಾಣಿ ಕುಲವೇ ವಾಹನ, ದೇವಾನು ದೇವತೆಗೂ ಪ್ರಾಣಿ ಕುಲವೇ ವಾಹನ. ಗಿರಿಕಾನನ ಗಿಡ ಮರಗಳೇ ಮನುಜ ಕುಲಕ್ಕೆ ಪಾವನ, ಗಿರಿಕಾನನ ಗಿಡ ಮರಗಳೇ ಮನುಜ ಕುಲಕ್ಕೆ ಪಾವನ. ಆರಾಧನೆ ತಾಯಿ ವನ ದೇವಿಗೆ, ಭೂಮಾತೆ ಮಡಿಲ ಸಿರಿ ದೇವಿಗೆ, ಆರಾಧನೆ ತಾಯಿ ವನ ದೇವಿಗೆ, ಭೂಮಾತೆ ಮಡಿಲ ಸಿರಿ ದೇವಿಗೆ. ಇದುವರೆಗೆ ಪರಿಸರ ಗೀತೆಯನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನ್ಯೂ ಆಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನ್ಯೂ ಆಲ್ಗಿ, ನ್ಯೂ ಆಲ್ಗಿ, ನ್ಯೂ ಆಲ್ಗಿ, ನ್ಯೂ ಆಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನ್ಯೂ ಆಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನ್ಯೂ ಆಲ್ಗಿ, ನ್ಯೂ ಆಲ್ಗಿ. ನಾನು ಈರಪ್ಪ ಶೆಟ್ಟಿ ಅಂತ, ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಅಂಡ್ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ತಣ್ಣೀರಳ್ಳ ಆಸ್ಥಾನ. ನಾವು ಸಾವಯವ ತರಕಾರಿ ಬೆಳಿತೀವಿ, ನೋಲ್ಗೆ ಬಳಕೆ ಮಾಡ್ತೀವಿ, ನಾವು ತರಕಾರಿಗೆಲ್ಲ ಸಿಂಪರಣೆ ಮಾಡ್ತೀವಿ. ತರಕಾರಿ ಚೆನ್ನಾಗಿ ಇಳುವರಿ ಬರುತ್ತೆ, ಆಮೇಲೆ ಯಾವ್ದು ಕೀಟ ಬಾಧೆ ಏನು ಬರಲ್ಲ. ಪ್ರತಿ ಒಂದಕ್ಕೂ ಬೇರೆ ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ, ನೋಲ್ಗೆ ಮಾತ್ರ ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಇದ್ ಬರುತ್ತೆ. ಅದು ನಾವು ಧರ್ಮಸ್ಥಳ ಪೂಜಾರಿಗೆ ಅಲ್ಲಿಂದ ಸಾವಯವ ತರಕಾರಿ ಅಂತ ಬೆಳಿತೀವಿ. ಕೊಡಲು, ಹೀರೆ, ಅಲಸಂದೆ, ಬೀನ್ಸ್, ಬೆಂಡೆ, ಮೂಲಂಗಿ, ಬೀಟ್ರೂಟ್, ಕ್ಯಾರೆಟ್, ಬದನೆ, ಮೆಣಸು, ಪ್ರತಿ ಒಂದು ಸೊಪ್ಪು, ಒಂದ ನಾಲ್ಕೈದು ತರದ್ದು, ಪಾಲಕ್ಕು, ಲಾಳಿ, ದಂಟು, ಕೊತ್ತಂಬರಿ, ಮೆಂತೆ ಸೊಪ್ಪು, ಎಲ್ಲದಕ್ಕೂ ನಾವು ನೋಲ್ಗೆ ಸ್ಪ್ರೇ ಮಾಡ್ತೀವಿ. ತುಂಬಾ ಚೆನ್ನಾಗಿ ಇಳುವರಿನೂ ಬರುತ್ತೆ, ತುಂಬಾ ದಿವಸ ಬಾಳಿಕೆನು ಬರುತ್ತೆ. ನಾವು ಬೆಳಗ್ಗೆನೆ ಸೂರ್ಯ ಇದಾಗೋದ್ರೊಳಗಡೆ ಒಂದು 14 ಲೀಟರ್ ಕ್ಯಾನಿಗೆ ಒಂದೂವರೆ ಎರಡು ಮುಚ್ಚಳ ಹಾಕ್ತಿವಿ. ನಾವು ಹಾಕ್ಬಿಟ್ಟು ಬೆಳಗ್ಗೆನೆ ಸ್ಪ್ರೇ ಮಾಡ್ಬೇಕು ಸರ್. ಅದು ಬೇಗನೆ ಮಾಡಿದ್ರೆ ಇನ್ನೂ ಒಳ್ಳೇದು. ಬಳಕೆ ಮಾಡ್ಬಿಟ್ರೆ ಅದು 20 ನಿಮಿಷ ಅರ್ಧ ಗಂಟೆಯಲ್ಲಿ ಎಲೆ ದ್ರಾವಣ ಎಲ್ಲ ಎಳ್ಕೊಬಿಡುತ್ತೆ. ಅದು ಬಿಸಿಲಲ್ಲಿ ಸ್ಪ್ರೇ ಮಾಡಬಾರ್ದು, ಮಧ್ಯಾಹ್ನ ಟೈಮ್ ಮಾಡಬಾರ್ದು. ಅದು ಬೆಳಗಿನ ಟೈಮ್ ಮಾತ್ರ ಮಾಡ್ಬೇಕು ಸರ್. ಅದು ಬೆಳಗ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿದಾಗುತ್ತೆ, ತುಂಬಾ ಹಸಿರಾಗಿ ಇರುತ್ತೆ, ಎಲೆ ಚೆನ್ನಾಗೂ ಕಾಣುತ್ತೆ ಸರ್. ಅದು ಸುಮಾರು ಒಂದು 5-6 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ. ನೋಲ್ಗೆ ಬಿಟ್ರೆ ಯಾವ್ದು ಯೂಸ್ ಮಾಡಲ್ಲ ಸರ್. ತರಕಾರಿ ಅದರಲ್ಲಿ ಟೇಸ್ಟ್ ಬರುತ್ತೆ, ಇದೆ ಚೆನ್ನಾಗಿ ಇಳುವರಿನು ಬರುತ್ತೆ ಸರ್. ಅದರಲ್ಲಿ ನೋಲ್ಗೆ ಬಳಕೆ ಮಾಡೋದ್ರಿಂದ ತಿನ್ನೋರಿಗೂ ಯಾವ ರೋಗನು ಬರಲ್ಲ, ಯಾವ ಇದು ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರ್ತೀರಾ. ನೋಲ್ಗೆ ಬಳಕೆ ಮಾಡಿ, ಬೇರೆ ಯಾವ್ದು ಕಿಮಿ ಕ್ರೀಟ ಏನು ಬರಲ್ಲ, ಮತ್ತೆ ಬೇರೆ ಯಾವ್ದು ಕೆಮಿಕಲ್ ಬಳಕೆ ಮಾಡಿ, ನೋಲ್ಗೆ ಅಂದ್ರೆ ಯಾವ್ದು ಸರಿ ಸ್ಯಾಟ್ ಇಲ್ಲ, ಅದು ಒಂದು ಟಾನಿಕ್. ಅದು ರೈತ ಬಂದವರೇ, ನನ್ನ ಮೊಬೈಲ್ ನಂಬರ್ ಈಗಿದೆ 9880534369 0533436 9. ಇನ್ನೊಂದು ಸಂಖ್ಯೆ ಇದೆ ರೈತ ಬಾಂಧವರೇ, 6363777074 6363777074. ಧನ್ಯವಾದ. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪನಿಯಲ್ಲಿ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನುವಾಲ್ಗಿನ ಬಳಕೆ ಮಾಡೋ ಕ್ರಮ ಅಂತಂದ್ರೆ, ನಮ್ದು 0.5 ಲೀಟರ್ ಬಾಟ್ಲುಗಳಲ್ಲಿ ಸಿಗತ್ತೆ, ಬರೀ ಲಿಕ್ವಿಡ್ ಅದು. 1 ಲೀಟರ್ಗೆ 1 ml ತರ ನೀರಲ್ಲಿ ಕರಗಿಸ್ಕೋಬೇಕು. ಇದು ಕರಗಿಸಿದ ಮೇಲೆ ನೀರಿನ pH ಆಗ್ಲಿ ಯಾವುದು ಚೇಂಜ್ ಆಗೋದಿಲ್ಲ, ನೀರಿನ ಕಲರ್ ಕೂಡ ಚೇಂಜ್ ಆಗೋದಿಲ್ಲ, ವಾಸನೆ ಕೂಡ ಚೇಂಜ್ ಆಗೋದಿಲ್ಲ. ನೀವು ಕರಗಿಸಿದ ಆದ್ಮೇಲೆ ಸ್ಪ್ರೇ ಮಾಡ್ತಾ ಇದ್ದಾಗ ಬಂದು ನೋಡಿದ್ರೆ ಏನಂತಾರೆ, ಯಾಕಪ್ಪ ನೀರ್ ಸ್ಪ್ರೇ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅಷ್ಟು ಕ್ಲೀನ್ ಆಗಿ ಇರುತ್ತೆ. ಉಪಯೋಗಿಸಿದ್ದು 1 ವಾರಕ್ಕೆ ನಿಮ್ಗೆ ಅರ್ಥ ಆಗುತ್ತೆ, ಉಪಯೋಗಿಸಿರೋ ಗಿಡಕ್ಕೂ ಉಪಯೋಗಿಸದಲ್ಲೇ ಇರೋ ಗಿಡಕ್ಕೂ. ಟೊಮೊಟೊ ಗಿಡದಲ್ಲಂತೂ 1/2 ಗಂಟೆನಲ್ಲೇ ಹೇಳಿದ್ದಾರೆ, ಸರ್ ಕಲರ್ ಚೇಂಜ್ ಆಗೋಯ್ತು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಸರ್. ಟೊಮೊಟೊ ಮತ್ತೆ ಗುಲಾಬಿ ಗಿಡದಲ್ಲಿ ನನ್ಗೆ ಆಶ್ಚರ್ಯ ಆಗುತ್ತೆ. ಕೇಳಿರಣ್ಣ ಕೇಳಿರಣ್ಣ, ನುವಾಲ್ಗಿಯ ದ್ರಾವಣವನ್ನ, ಇದರ ಲಭ್ಯತೆಯನ್ನ ಸಂಪರ್ಕಿಸಿ ಈ ಸಂಖ್ಯೆಯನ್ನ ಪಡೆದುಕೊಳ್ಳಿ, ಈ ಸಂಖ್ಯೆಯನ್ನ ಪಡೆಯಿರಿ ವಿವರಗಳನ್ನ, ಮಾಡಿರಿ ನುವಾಲ್ಗಿಯ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ. ಸಂಸ್ಥೆಯ ವ್ಯವಸ್ಥಾಪಕರ ಸಂಖ್ಯೆ